ಇದುವರೆಗೂ ವೃಂದಗಾನದಲ್ಲಿ ಕೆಲವು ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರಿ. ಸಮಯ ಸರಿಯಾಗಿ 7 ಗಂಟೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಆಕಾಶವಾಣಿ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಂಥ್ರಾಕ್ಸ್ ನೆರಡಿ ರೋಗ ಕುರಿತು ಡಾಕ್ಟರ್ ಶಾರದಾ ಆರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪಶು ವೈದ್ಯರು ಮತ್ತೆ ಪ್ರಾಧ್ಯಾಪಕರನ್ನ ಭೇಟಿ ಮಾಡ್ತಾ ಇದ್ದೇವೆ. ಡಾಕ್ಟರ್ ಶಾರದಾ ಆರ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ತೆ. ಮೇಡಮ್ ಶಾರದಾ ಅವರೇ, ನಮ್ಗೆ ಇವತ್ತು ನೆರಡಿ ರೋಗದ ಕುರಿತು ಮಾಹಿತಿಯನ್ನ ಮಾಡಿಕೊಡ್ಬೇಕಾಗಿದೆ. ಈ ನೆರಡಿ ರೋಗ ಅಂದ್ರೇನು, ಇದು ಯಾವ್ಯಾವ ಪ್ರಾಣಿಗಳಲ್ಲಿ ಕಂಡು ಬರ್ತದೆ, ಇದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ನಮ್ಮ ಮನುಷ್ಯರಲ್ಲಿ ಬಂದಂಗೆ ಜಾನುವಾರುಗಳಲ್ಲೂ ತುಂಬಾ ರೋಗಗಳು ಇರ್ತವೆ. ಈ ನೆರಡಿ ರೋಗ ಅನ್ನೋದು ಒಂದು ಸಾಂಕ್ರಾಮಿಕ ರೋಗ. ಸೊ ಇದು ರೋಗಗಳು ಮನುಷ್ಯರಿಗೆ ಬಂದ ಹಾಗೆ ಜಾನುವಾರುಗಳಿಗೂ ಬರ್ತವೆ ಅಂದ್ರೆ, ಜಾನುವಾರುಗಳಿಗೂ ಬಂದಾಗ ಅವುಗಳ ಉತ್ಪಾದನೆ ಒಂದೇ ಕಡಿಮೆ ಆಗೋದಿಲ್ಲ, ಕೆಲವೊಂದು ಮಾರಣಾಂತಿಕವಾಗೂ ಇರುತ್ತೆ. ಸೊ ಹಾಗಾಗಿ ಅಂಥದ್ರಲ್ಲಿ ಒಂದು ಪ್ರಮುಖವಾದ ಸಾಂಕ್ರಾಮಿಕ ರೋಗ ಈ ಆಂಥ್ರಾಕ್ಸ್ ಅನ್ನೋದು, ನೆರಡಿ ರೋಗ. ಇಂಗ್ಲಿಷಲ್ಲಿ ಆಂಥ್ರಾಕ್ಸ್ ಅಂತೇವೆ, ಕನ್ನಡದಲ್ಲಿ ಇದನ್ನ ನೆರಡಿ ರೋಗ ಅಂತ ಹೇಳ್ತೇವೆ. ಇದು ಒಂದು ಬ್ಯಾಕ್ಟೀರಿಯಾಯಿಂದ ಬರುವಂತ ರೋಗ, ಬೆಸಿಲಸ್ ಆಂಥ್ರಾಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾಯಿಂದ ಬರುತ್ತೆ. ಸಾಮಾನ್ಯವಾಗಿ ಇದು ಎಲ್ಲಾ ಪ್ರಾಣಿಗಳಲ್ಲೂ ಈ ರೋಗ ಕಂಡು ಬರಬಹುದು. ಮಾಮೂಲಾಗಿ ನಾವು ನಮ್ಮ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿಗಳಲ್ಲದೆ ಕಾಡು ಪ್ರಾಣಿಗಳಲ್ಲೂ ಈ ರೋಗ ಕಂಡು ಬರಬಹುದು. ಈ ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ರೋಗಗಳು ಅಂದ್ರೆ ಏನಾಗತ್ತಪ್ಪ ಅಂದ್ರೆ, ಈಗ ಹೊರಗಡೆ ಬಯಲ್ನಲ್ಲಿ ಮೇಯಕ್ ಬಿಡ್ತೀವಿ ಅಲ್ವಾ, ಅಥವಾ ಹುಲ್ಗಾವಲ್ನಲ್ಲಿ ಮೇಯಕ್ ಬಿಡ್ತೀವಲ್ವಾ, ಅಂತ ಪ್ರಾಣಿಗಳಲ್ಲಿ ರೋಗಗಳು ಹೆಚ್ಚು. ನಾವು ಮನೆಯಲ್ಲಿ ಸ್ಟಾಲ್ ಫೆಡ್ ಅನಿಮಲ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ, ಕೊಟ್ಟಿಗೆಯಲ್ಲೇ ಮೇವ್ ತಂದು ಹಾಕಿ ಮಾಡೋದಕ್ಕಿಂತ ಅಂದ್ರೆ ಎಲ್ಲ ಚೆನ್ನಾಗಿ ನಾವು ನೈರ್ಮಲೀಕರಣ ಮತ್ತೆ ನಾವು ಏನಾದ್ರೂ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಚೆನ್ನಾಗಿ ಇಟ್ಕೊಂಡಿದ್ರೆ ಕಾಯಿಲೆಗಳು ಬರೋದು ಕಮ್ಮಿ, ಬೇರೆ ಪ್ರಾಣಿಗಳ ಸಂಪರ್ಕಕ್ಕೆ ಬರೋ ಸಾಧ್ಯತೆನೇ ಇರಲ್ಲ. ಹಾಗಾಗಿ ಹೊರಗೆ ಮೇಯಕ್ ಬಿಡುವಂತ ಪ್ರಾಣಿಗಳಲ್ಲಿ ಇಂಥ ಕಾಯಿಲೆಗಳು ಹೆಚ್ಚಾಗಿರ್ತವೆ, ಇದು ಕೂಡ ಹಾಗೇನೆ. ಆದ್ರೆ ಇದರದ್ದು ಏನಪ್ಪ ವಿಶೇಷತೆ ಅಂದ್ರೆ, ರೋಗ ತಗಲಿದ ಪ್ರಾಣಿಗಳಲ್ಲಿ ರೋಗ ಅತಿ ಶೀಘ್ರವಾಗಿ ಉಲ್ಬಣ ಸ್ಥಿತಿನ ತಲುಪಿಬಿಡುತ್ತೆ, ಹಾಗಾಗಿ ರಕ್ತ ನಂಜಾಗ್ಬಿಟ್ಟು ಪ್ರಾಣಿಗಳು ಮರಣ ಆಗ್ತವೆ. ಗೊತ್ತಾಗೋದಿಲ್ಲ, ಹೌದು, ತುಂಬಾ ತಕ್ಷಣಕ್ಕೆ ಬರುವಂತ ರೋಗ ಇದು. ಇದು ಮಾಮೂಲಾಗಿ ಏನಾಗುತ್ತೆ ಅಂದ್ರೆ, ಈ ಬ್ಯಾಕ್ಟೀರಿಯಾ ಏನ್ ಹೇಳಿದೆ ಬೆಸಿಲಸ್ ಆಂಥ್ರಾಸಿಸ್ ಅನ್ನೋದು, ಇದು ಇದಕ್ಕೊಂದು ಹೊರ ಕವಚ ಇರುತ್ತೆ. ಸೊ ಇದು ಏನಾದ್ರೂ ಗಾಳಿ ಸಂಪರ್ಕಕ್ಕೆ ಬರ್ತಿದ್ದಂಗೆ ಅದು ಸ್ಪೋರ್ಸ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ, ಅಂದ್ರೆ ಬೀಜ ಕಣಗಳಾಗಿ ಕನ್ವರ್ಟ್ ಆಗುತ್ತೆ. ಬೀಜ ಕಣಗಳಾಗಿ ಪರಿವರ್ತನೆಗೊಂಡಾಗ ಇದು ಗಾಳಿಯಲ್ಲಿ ಅಥವಾ ಮಣ್ಣಿನಲ್ಲಿ ಆ ವಾತಾವರಣದಲ್ಲಿ ಅದು ಇರುತ್ತೆ, ಹುದುಕೊಂಡಿರುತ್ತೆ. ಏನಾದ್ರೂ ಪ್ರತಿಕೂಲ ವಾತಾವರಣಗಳಿದ್ದಾಗ ಅದು ಈ ಬೀಜ ಕಣಗಳ ರೂಪದಲ್ಲೇ ಉಳ್ಕೊಳ್ಳುತ್ತೆ, ಜೀವಂತವಾಗಿರುತ್ತೆ. ಆದ್ರೆ ಅದ್ರ ರೋಗಕಾರಕ ಶಕ್ತಿನ ಅದು ಉಳಿಸ್ಕೊಂಡಿರುತ್ತೆ. ಸೊ ಏನಾದ್ರೂ ಒಳ್ಳೆಯ ವಾತಾವರಣ ಅದಕ್ಕೆ ಬೆಳೆಯುವಂತ ವಾತಾವರಣಗಳು ಸಿಕ್ಕಾಗ ಇದು ಮಾಮೂಲು ಬ್ಯಾಕ್ಟೀರಿಯಾ ಆಗಿ ಕನ್ವರ್ಟ್ ಆಗ್ಬಿಟ್ಟು ಇನ್ಫೆಕ್ಷನ್ ನ ಕಾಸ್ ಮಾಡುತ್ತೆ. ಸೊ ಈ ಸ್ಪೋರ್ಗಳು, ಈ ಬೀಜ ಕಣಗಳು ಎಲ್ಲಿರ್ತವೋ ಅದು ಆ ಜಾಗಗಳನ್ನೆಲ್ಲ ಕಲುಷಿತ ಮಾಡಿರುತ್ತೆ. ಸೊ ಈ ರೋಗ ಬರಬೇಕು ಅಂದ್ರೆ ಮಾಮೂಲಾಗಿ ಏನಪ್ಪ ಅಂದ್ರೆ, ಈ ಬೇಸಿಗೆಯಲ್ಲಿ ಈ ರೋಗ ಸ್ವಲ್ಪ ಹೆಚ್ಚು, ಬೇಸಿಗೆಯಲ್ಲಿ ಧೂಳು ಏಳುತ್ತೆ. ಸೊ ಆ ಧೂಳಿನ ಕಣಗಳ ಜೊತೆ ಈ ಬೀಜ ಕಣಗಳು ಏನಾದ್ರೂ ಇತ್ತು ಅಂದ್ರೆ ಈ ಬೀಜ ಕಣಗಳು ಕೂಡ ಏನಾಗುತ್ತೆ, ಗಾಳಿಲಿ ನಾವು ಅದನ್ನ ಇನ್ಹೇಲ್ ಮಾಡಬಹುದು, ಅಂದ್ರೆ ನಾವು ಅದನ್ನ ಉಸಿರಾಡೋದ್ರಿಂದ ಅದು ದೇಹದೊಳಗೆ ಪ್ರವೇಶ ಆಗ್ಬಹುದು. ಅಥವಾ ಕೆಲವೊಮ್ಮೆ ಮಳೆಗಾಲ ಶುರುವಾದ ಮೇಲೂ ಬರುತ್ತೆ ಅಂತಾರೆ. ಇದ್ಯಾಕೆ ಅಂದ್ರೆ ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆ ನೀರಿನ ಜೊತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆ ನೀರು ಹರಿದೋಗೋದ್ರ ಜೊತೆ ಈ ಬೀಜ ಕಣಗಳನ್ನ ಕೊಂಡೊಯ್ದಿರುತ್ತೆ ಒಂದ್ ಪ್ರದೇಶದಿಂದ ಇನ್ನೊಂದ್ ಕಡೆಗೆ, ಅಥವಾ ಒಳಗೆ ಹುದುಗಿರುವಂತ ಕಣಗಳು ಎಕ್ಸ್ಪೋಸ್ ಆಗ್ತವೆ. ಸೊ ಹಾಗೆ ಎಲೆ ಎಲ್ಲ ಮಳೆ ಬಂದಾಗ ಅಥವಾ ಅದ್ರ ಜೊತೆ ಇರೋವನ್ನ ಹೇಗ್ ನೋಡ್ಕೊಳ್ಬೇಕು, ಯಾವ ರೀತಿಯ ನಂಜುನಾಶಕಗಳನ್ನ ಅಥವಾ ಯಾವ ರೀತಿಯ ಸೋಂಕು ನಿವಾರಕಗಳನ್ನ ನೀವು ಉಪಯೋಗಿಸಬಹುದು ಈ ರೋಗ ಹರಡದೇ ಇರೋದಕ್ಕೆ, ಆದಷ್ಟು ಅದ ರೋಗನ ತಡೆಗಟ್ಟಲಿಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಅವ್ರು ನಿಮಗೆ ತಿಳಿಸ್ತಾರೆ. ಒಂದು ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಈ ನೆರಡಿ ರೋಗದಲ್ಲಿ ಸತ್ತ ಪ್ರಾಣಿನ ನಾವು ಅದರದ್ದು ದೇಹನ ಕುಯ್ಯಬಾರದು, ಆಯ್ತಾ. ಅದ ಆದಷ್ಟು ಅದನ್ನ ಬೇಗ ಆಳವಾದ ಗುಂಡಿಲಿ ಉಳ್ಬೇಕು, ಆದಷ್ಟು ದೂರ ಅದನ್ನ ಮೂವ್ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡಬಾರ್ದು, ಆ ರೋಗಾಣುನ ಹರಡ್ಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಒಂದು, ಆಮೇಲೆ ಸುಣ್ಣದ ನೀರು ಎಲ್ಲಾ ಕಡೆ ಇರುವಂತದ್ದು, ಸುಣ್ಣದ ನೀರ್ ಆಗ್ಬೋದು, ಫಾರ್ಮಲಿನ್ ದ್ರಾವಣ ಆಗ್ಬೋದು, ಅಥವಾ ಹೈಪೋಕ್ಲೋರೈಟ್ ದ್ರಾವಣಗಳಾಗ್ಬೋದು, ಇವುಗಳನ್ನ ಉಪಯೋಗಿಸ್ಕೊಂಡು ಆ ಪ್ರಾಣಿಗಳು ಇದ್ದಂತ ಜಾಗನ ನಾವು ಕ್ಲೀನ್ ಮಾಡ್ಬೇಕಾಗತ್ತೆ. ಮತ್ತೆ ಅವುಗಳನ್ನ, ಅವುಗಳ ಜೊತೆ ಏನ್ ವಸ್ತುಗಳಿದ್ವಲ್ಲ, ಹುಲ್ಲು ಇರ್ಬೋದು, ಬೇರೆ ಯಾವ್ದೇ ವಸ್ತುಗಳಿರ್ಬೋದು, ಅವುಗಳನ್ನ ಕೂಡ ನಾವು ಶುದ್ಧ ಮಾಡ್ಬೇಕಾಗ್ತದೆ. ಶುದ್ಧ ಮಾಡಬಹುದು ಅಥವಾ ಸುಟ್ಟು ಬಿಡ್ಬೇಕಾ? ಸುಟ್ರೆ ಒಳ್ಳೇದು, ಹುಲ್ಲು ಗಿಲ್ಲುನೆಲ್ಲ ಸುಡಬಹುದು, ಆಯ್ತಾ. ಆದ್ರೆ ಕೆಲವು ವಸ್ತುಗಳನ್ನ ನೀವು ಉಪಯೋಗಿಸ್ತಿರ್ತೀರ ಅದ್ರ ಜೊತೆ, ಯಾವ್ದು ಸುಡ್ಲಿಕ್ ಆಗೋದಿಲ್ವೋ, ಯಾವ್ದು ಅದ್ರ ಜೊತೆ ಹುಳ್ಲಿಕ್ ಆಗೋದಿಲ್ವೋ, ಅಂತವುಗಳನ್ನ ನೀವು ಈ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಅಥವಾ ಫಾರ್ಮಲಿನ್ ದ್ರಾವಣದಲ್ಲಿ ಅದನ್ನ ತೊಟ್ಟಿ ಇರ್ಬೋದು, ಅದು ಬಿಟ್ಟು ಅವುಗಳನ್ನ ಉಪಯೋಗಿಸಬಹುದು ಕೆಲವು ವಸ್ತುಗಳನ್ನ, ಅಥವಾ ಕುಡಿಯೋ ನೀರಿನ ತೊಟ್ಟಿ ಇಂಥವನ್ನೆಲ್ಲ ನೀವು ಸೋಂಕು ನಿವಾರಕಗಳನ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೇಕಾಗುತ್ತೆ. ಸುಣ್ಣದ ನೀರಂತೂ ಎಲ್ಲಾ ಕಡೆ ಲಭ್ಯ ಇದ್ದೇ ಇರುತ್ತೆ, ಅದೇ ಬೆಸ್ಟ್ ನೀವು ಈ ರೋಗಾಣುಗಳನ್ನ ತಡಿಲಿಕ್ಕೆ. ಆಮೇಲೆ ಆ ಪ್ರಾಣಿ ಮಾಂಸ ಆಗ್ಬೋದು, ಚರ್ಮ ಆಗ್ಬೋದು, ಅಥವಾ ಇನ್ಯಾವುದೇ ಪ್ರಾಡಕ್ಟ್ ಆಗ್ಲಿ, ಆದಷ್ಟು ನೀವು ಉಪಯೋಗಿಸಬಾರ್ದು, ಹ್ಯಾಂಡಲ್ ಮಾಡಬಾರ್ದು. ಅದರಿಂದ ನಾವು ಬಹಿಷ್ಕಾರನೇ ಹಾಕ್ಬೇಕು ಅದನ್ನ. ಅದು ಒಂಥರ ಬಹಿಷ್ಕಾರ ಹಾಕದ ಹಾಗೆ ನೀವು. ಆಮೇಲೆ ಲಸಿಕೆ ಒಂದು ಮೇಜರ್ ಎಲ್ರಿಗೂ ರೈತರು ಯೋಚನೆ ಮಾಡೋದೇನಪ್ಪ ಅಂದ್ರೆ, ಯಾವ್ದೇ ಲಸಿಕೆ ಕೊಡ್ಬೇಕಾದ್ರೆ ಲಸಿಕೆ ಕೊಟ್ರೆ ಹಾಲಿನ ಉತ್ಪಾದನೆ ಕಮ್ಮಿ ಆಗ್ಬಿಡುತ್ತೆ ಕೊಟ್ಟಮೇಲೆ, ಅಥವಾ ಇವು ಹುಷಾರಿಲ್ದಂಗ ಆಗತ್ತೆ ಅಂತ. ನಮ್ಮಲ್ಲಿ ಮಕ್ಳಿಗೆ ಹೇಗೆ ಲಸಿಕೆ ಕೊಟ್ಟಾಗ ಜ್ವರ ಬರೋದು ಸಾಮಾನ್ಯನೋ, ಹಾಗೆ ಪ್ರಾಣಿಗಳಲ್ಲೂ ಬರುತ್ತೆ. ಮೈಲ್ಡ್ ಆಗಿ ಒಂಚೂರು ಜ್ವರ ಬರುತ್ತೆ, ಆದ್ರೆ ಒಂದೆರಡು ದಿನಗಳಲ್ಲಿ ಗುಣಮುಖ ಆಗಿ ಮಾಮೂಲು ಆಗ್ತವೆ. ಹಾಗಾಗಿ ರೋಗ ಬಂದ್ಬಿಟ್ಟು ಅವುಗಳನ್ನ ನಾವು ಫೇಸ್ ಮಾಡೋದಕ್ಕಿಂತ ಬರದೇ ಇರಂಗ್ ತಡೆಗಟ್ಟೋದು ತುಂಬಾನೇ ಮುಖ್ಯ ಆಗುತ್ತೆ. ಅದಲ್ಲದೆ ನಾ ಆಗ್ಲೇ ಹೇಳಿದೆ, ಇದು ಪ್ರಾಣಿಜನ್ಯ ರೋಗ ಅಂತ ಮನುಷ್ಯರಿಗೆ ಬರಬಹುದು ಅಂತ. ಮನುಷ್ಯರಿಗೆ ಯೂಶಲಿ ಕೈಯಲ್ಲಿ ಏನಾದ್ರೂ ಗಾಯಗಳಿದ್ದು ಅದನ್ನ ಏನಾದ್ರೂ ಹ್ಯಾಂಡಲ್ ಮಾಡ್ತಾ ಇದ್ದಾಗ ಮನುಷ್ಯರಿಗೆ ಚರ್ಮದ ಆಂಥ್ರಾಕ್ಸ್ ಬರೋ ಸಾಧ್ಯತೆ ಇದೆ. ಚರ್ಮದ ರೂಪದಲ್ಲಿ ಬಂದಾಗ ನೀರ್ಗುಳ್ಳೆಗಳ ತರ ಆಗಿ ಅದು ಒಂಥರ ಸೂಕ್ತ ಚಿಕಿತ್ಸೆ ಆದಷ್ಟು ಬೇಗ ಕೊಡದೆ ಇದ್ರೆ ನಮ್ಮಲ್ಲೂ ಅದು ಸೀರಿಯಸ್ ಆಗ್ಬಹುದು. ಅಥವಾ ಅದನ್ನ ನಾವು ಉಸಿರಾಡೋದ್ರಿಂದ ಆ ಬೀಜ ಕಣಗಳನ್ನ ನಮಗೂ ಬರುವಂತಹ ಸಾಧ್ಯತೆಗಳಿದೆ. ಶ್ವಾಸಕೋಶದ ಆಂಥ್ರಾಕ್ಸ್ ಅಂತ ಹೇಳ್ತೇವೆ. ಮೇಡಮ್ ಶಾರದಾ ಅವರೇ, ನೆರಡಿ ಅಥವಾ ಈ ಆಂಥ್ರಾಕ್ಸ್ ರೋಗ ಏನ್ ಬಂದಾಗ ಈ ಪ್ರಾಣಿಗಳ ಜೊತೆಗೆ ನಾವು ಅವರ ಆರೈಕೆ ಅಥವಾ ಅವರ ಪಾಲನೆಯಲ್ಲಿ ನಾವು ಮನುಷ್ಯರು ಇರ್ತೇವೆ, ನಾವು ಮನುಷ್ಯರಿಗೂ ಬರೋ ಸಾಧ್ಯತೆ ಉಂಟಾ ಪ್ರಾಣಿಗಳ ಸಂಪರ್ಕದ ಜೊತೆಗೆ? ನಾ ಈ ಮುಂಚೆ ಹೇಳಿದ ಹಾಗೆ ಇದು ಪ್ರಾಣಿಜನ್ಯ ರೋಗ ಆಗಿರೋದ್ರಿಂದ ಮನುಷ್ಯರಿಗೆ ಬರೋ ಸಾಧ್ಯತೆ ಇದ್ದೇ ಇದೆ. ಮನುಷ್ಯರಿಗೆ ಬರೋ ಅಂದ್ರೆ ಈಗ ಏನಾಗುತ್ತೆ, ರೈತರು ಪ್ರಾಣಿಗಳನ್ನ ಮುಟ್ತಿರ್ತಾರೆ, ಅವುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಅಕಸ್ಮಾತ್ ರೋಗಯುಕ್ತ ಪ್ರಾಣಿಗಳ ರಕ್ತ ಏನಾದ್ರೂ ಅವ್ರ ಕೈಯಲ್ಲಿ ಏನಾದ್ರೂ ತರಚುಗಳಿದ್ರೆ ಗಾಯಗಳಿದ್ರೆ ಅವ್ರಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಅದು ಚರ್ಮದ ರೂಪದಲ್ಲಿ ಬಂದಾಗ ನೀರ್ಗುಳ್ಳೆಗಳ ತರ ಆಗುತ್ತೆ, ಸಣ್ಣ ಗುಳ್ಳೆಗಳು ಬಂದು ಆಮೇಲೆ ಅದು ದೊಡ್ಡದಾಗಿ ವಿಷಮಕ್ಕಾಗ್ಬಹುದು. ಹಾಗಾಗಿ ಶುರುವಿನಲ್ಲೇ ಅದಕ್ಕೇನಾದ್ರೂ ಯಾವುದೇ ಇದಾಗ್ಲಿ ಶುರುವಿನಲ್ಲೇ ನಾವೇನಾದ್ರೂ ಸೂಕ್ತ ಚಿಕಿತ್ಸೆ ತಗೊಂಡ್ರೆ ನಮಗ್ ಬರ್ದಂಗ್ ಖಂಡಿತ ನೋಡ್ಕೋಬಹುದು. ಶ್ವಾಸಕೋಶದ ರೂಪನೂ ನಮ್ಮಲ್ಲಿದೆ, ಅಂದ್ರೆ ನಾವೇನಾದ್ರೂ ಬೀಜ ಕಣಗಳನ್ನ ಅಥವಾ ರೋಗಾಣುನ ನಾವು ಉಸಿರಾಟದಲ್ಲಿ ಅದೇನಾದ್ರೂ ನಮ್ಮ ದೇಹನ ಪ್ರವೇಶಿಸಿದ್ರೆ ಫ್ಲೂ ತರ ಸಿಂಪ್ಟಮ್ಸ್ ಬರುತ್ತೆ ನಮ್ಮಲ್ಲೂ ಕೂಡ. ಸೊ ಯಾವುದೇ ಈ ತರದಿದ್ದಾಗ ನಾವು ಸೂಕ್ತ ನಾವೇ ಏನೋ ಒಂದು ಔಷಧಿ ತಗೊಳ್ಳೋದಕ್ಕಿಂತ ಸೂಕ್ತ ವೈದ್ಯರ ಮಾರ್ಗದರ್ಶನದಲ್ಲಿ ನಾವೇನಾದ್ರೂ ಚಿಕಿತ್ಸೆ ತಗೊಂಡ್ರೆ ನಮಗ್ ಬರ್ದಂಗ್ ನಾವು ಖಂಡಿತ ತಡೆಗಟ್ಟಬಹುದು. ಕೆಲವು ರೈತರು ಇರ್ತಾರೆ, ಇನ್ನೂ ಹೆಚ್ಚಿನ ಮಾಹಿತಿ ಈ ಆಂಥ್ರಾಕ್ಸ್ ಅಥವಾ ಈಗ ನೆರಡಿ ರೋಗದ ಬಗ್ಗೆ ಬೇಕಾಗ್ತದೆ ಅಂತ ಹೇಳ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಬಹುದಲ್ಲ? ಖಂಡಿತ, ಖಂಡಿತವಾಗಿಯೂ ಕೊಡಬಹುದು. ನನ್ನ ಮೊಬೈಲ್ ಸಂಖ್ಯೆ 9886143005. ಇನ್ನೊಮ್ಮೆ ಹೇಳಿ. 9886143005. ಆಯ್ತು ಡಾಕ್ಟರ್ ಶಾರದಾ ಆರ್ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಬೆಂಗಳೂರು ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾಗಿ ಈ ಒಂದು ಆಂಥ್ರಾಕ್ಸ್ ಅಥವಾ ನೆರಡಿ ರೋಗದ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ತಮಗೂ. ಇದುವರೆಗೂ ಆಂಥ್ರಾಕ್ಸ್ ನೆರಡಿ ರೋಗ ಕುರಿತು ಡಾಕ್ಟರ್ ಶಾರದಾ ಆರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ. ಸರಸ್ವತಿಯ ಚಿಕ್ಕೋನೆ ಬೆನವಣ್ಣ ತೆಪ್ಪದೆ ನಮಗೆ ಮೋದೆ ನಮಗೆ ಮೋತೆ ಗೋಳಪ್ಪದೆ ನಮಗೆ ಮೋತೆ ಪದೆ ನಮಗೆ ಮೋತೆ ಗೋಳಪ್ಪದೆ ನಮಗೆ ಮೋತಿಗಳ ಕೊಟ್ಟಯ್ಯಾಗೆ ಬಾಳೆ ಬಾಳೆಯ ಹಣ್ಣೆ ವಾಳ ಲಂಚ ಬಾಳೆಯ ಹಣ್ಣೆ ವಾಳ ಬಾಳೆಯ ಹಣ್ಣೆ ವಾಳ ಲಂಚ ಬಾಳೆಯ ಹಣ್ಣೆ ವಾಳ ಲಂಚ ವರ ಲಂಚ ಬಾಗೋರು ಬೆನವ ಕೋಡ ಬಾಗೋರು ಬೆನವ ಕೋಡೋ ಮತಿಯ ಸರಸ್ವತಿಯ ದೇವರ ಬೆನವಣ್ಣ ಮೂವಾದೆ ನಮಗೆ ಮೋದೇವಾದೆ ನಮಗೆ ಮೋದೇಗಳು ವಾದೆ ನಮಗೆ ಮೋದೇಗಳು ವಾದೆ ನಮಗೆ ಮೋದೇಗಳು ಮತಿಗಳು ಕೊಟ್ಟೈಯಾಗೆ ಕೀರ್ತಾಲಿ ಅಣ್ಣೆ ವಾಳ ಅಣ್ಣೆ ವಾಳ ಲಂಚ ತಾಲಿ ಅಣ್ಣೆ ವಾಳ ಕೀರ್ತಾಲಿ ಅಣ್ಣೆ ವಾಳ ಲಂಚ ಸೋಬನಂಬೋದೆ ಶಿವ ಸೋಬನಂಬೋದೆ ಶಿವ ವರ ಲಂಚ ಬಾಗೋರು ಬೆನವ ಕೋಡ ಬಾಗೋರು ಬೆನವ ಕೋಡೋ ಮತಿಯ ಬಾಗೋರು ಬೆನವ ಕೋಡೋ ಬಾಗೋರು ಬೆನವ ಕೋಡೋ ಮತಿಯ ನಂಬೋದೆ ಶಿವ ನಂಬೋದೆ ಶಿವನಿ ಸಂತೆ ಒಬ್ಬೇನಗಿರುವನೆ ಭದ್ರೆಯ ಮಗನೆ ಬ್ಯಾನ ಭದ್ರೆಯ ಮಗನೆ ಬ್ಯಾನ ವಣ್ಣರೆಯ ಮಗನೆ ಬ್ಯಾನ ಭದ್ರೆಯ ಮಗನೆ ಬ್ಯಾನ ವಣ್ಣರೆಯ ಮಗನೆ ಬ್ಯಾನವಣ ಬೆಳೆ ದೇವ ನಮ್ಮಿಬ್ಬರೇಗೆ ಪದವ ಬಮ್ಮಿಬ್ಬರೇ ಪದವ ಬಾರ ಕೊಡೋರೆಗೆ ಪದವ ಬಾರ ನಮ್ಮಿಬ್ಬರೇಗೆ ಪದವ ಬಾರ ನಂಬೋದೆ ಶಿವ ಸೋಬ ನಂಬೋದೆ ಶಿವನಿಗೆ ನಳ್ಳಿಯ ಬಾರೆ ಮೇಲಿರುವವರೇ ನಾರಿಯ ಮಗನೆ ಬ್ಯಾನಾರಿ ಮಗನೇ ಬ್ಯಾನ ವಣ್ಣರೇಯ ಮಗನೇ ಬ್ಯಾನವಣ್ಣ ಬೆಳ್ಳಿ ದೇವ ನಮ್ಮಾಲರೇಗೆ ಪದವ ಬಮ್ಮಾಲರೇಗೆ ಪದವ ಬಾರ ಕೊಡೋರೆಗೆ ಪದವ ಬಾರ ನಮ್ಮಾಲರೇಗೆ ಪದವ ಬಾರ ಕೊಡೋರೆಗೆ ಪದವ ಬಾರ ಕೊಟ್ಟಯ್ಯಾಗೆ ಕೀರ್ತಾಲಿ ಅಣ್ಣೆ ವಾಳ ಲಂಚ ತಾಲಿ ಅಣ್ಣೆ ವಾಳ ಕೀರ್ತಾಲಿ ಅಣ್ಣೆ ವಾಳ ಲಂಚ ನಂಬೋದೆ ಶಿವ ಸೋಬ ನಂಬೋದೆ ಶಿವನಿಗೆ ನಂಬೋದೆ ಶಿವ ಸೋಬ ನಂಬೋದೆ ಶಿವನಿಗೆ ಸಂಬಳು ಸಾಸುರಗತೆ ಕಾಣೆ ವರುಷಕ್ಕೆ ನೋರು ಮೋದವೆಯ ವರುಷಕ್ಕೆ ಮೋರು ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನ ಕೇಳಿದ್ರಿ. ಇದು ಇಂದಿನ ಕೃಷಿರಂಗ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಒಣಭೂಮಿ ಪ್ರದೇಶದಲ್ಲಿ ಹಣ್ಣಿನ ಬೆಳೆಗಳ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಡನೆ ಸಂದರ್ಶನ. ಇಲ್ಲಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಒಂದು ಸಸ್ಯದ ಬೆಳವಣಿಗೆಯ ರೀತಿಯನ್ನು ಅದರ ಮೊಳಕೆಯ ಸತ್ವ ನಿರ್ಧರಿಸುತ್ತದೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂದಿದೆ ಗಾದೆ. ಕಟ್ಟಡದ ಸುಭದ್ರತೆ ಅದರ ತಳಪಾಯವನ್ನು ಅವಲಂಬಿಸಿರುವಂತೆ ಒಬ್ಬ ವ್ಯಕ್ತಿಯ ಗುಣಶೀಲಗಳು ರೂಪುಗೊಂಡು ವ್ಯಕ್ತಿತ್ವ ನಿರ್ಮಾಣವಾಗುವುದು ಬಾಲ್ಯದಲ್ಲಿ. ಬೆಳೆಯುವ ಛಲ ಬದುಕಿನ ಬಲ ಹುಟ್ಟಿಗಿದುವೆ ಫಲವೋ ಉಚ್ಚಲ ಛಲ ಶುಭ ಮಂಗಲ ಅದೇ ಬಾಳಿನ ಗೆಲುವು. ನಮ್ಮ ಮಕ್ಕಳು ಸುಳ್ಳು ಮೋಸ ಕಪಟ ಕಳ್ಳತನ ಹಾಗೂ ದುಶ್ಚಟಗಳಿಗೆ ಬಲಿಯಾಗದಂತೆ ಎಚ್ಚರ ವಹಿಸೋಣ. ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ. ಅಪ್ಪ ಸೂತ್ರಧಾರ ಕೇಳು ಕನಸ ಕಂಡಿರೆ. ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ. ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ. ಪಿತೃದೇವೋ ಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು. ಆಕಾಶವಾಣಿ, ಸಮಯ 7:34. ಇನ್ನು ಮುಂದೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಪ್ರತಿ ತಿಂಗಳ 2ನೆಯ ಶುಕ್ರವಾರ ಬೆಳಗ್ಗೆ 8:30 ಆಕಾಶವಾಣಿ ಬೆಂಗಳೂರು 101.3 ಎಫ್ಎಂನಲ್ಲಿ, 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ರಾಜ್ಯವ್ಯಾಪಿ ಜಾಲದಲ್ಲಿ ಮನೋಚಿಂತನ. ಸೆಪ್ಟೆಂಬರ್ 13 ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಸಂದರ್ಭದಲ್ಲಿ ಕೆಂಪೇಗೌಡ ವೈದ್ಯಕೀಯ ಸಂಸ್ಥೆಯಲ್ಲಿ ಮನೋವೈದ್ಯರಾದ ಡಾ ಸುಷ್ಮಿತಾ ಕೋಟಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ನಿಮ್ಮ ಮನಸ್ಸಿನ ಪಿಸುಮಾತಿಗೆ ನಮ್ಮ ಕಿವಿ ಮಾತು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ತರಂಗ್ ಶಕ್ತಿ ಸಮರಾಭ್ಯಾಸ, ಪಾಲುದಾರಿಕೆ ಬಲಿಷ್ಠಗೊಳಿಸಲು ಮಿತ್ರ ರಾಷ್ಟಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. ಬಯೋ ಇಂಡಿಯಾ 2024 ಸಮಾವೇಶ, ಜೈವಿಕ ತಂತ್ರಜ್ಞಾನ ಆಧಾರಿತ ಜೈವಿಕ ಕ್ರಾಂತಿಗೆ ಭಾರತ ನಾಂದಿ, ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್, ಕೊರಿಯಾ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ. 19 ವರ್ಷದೊಳಗಿನ ಮಹಿಳಾ ಟಿ20 ಏಷ್ಯಾ ಕಪ್ ಆರಂಭಿಸಲು ಏಷ್ಯನ್ ಕ್ರಿಕೆಟ್ ಮಂಡಳಿ ಅನುಮೋದನೆ. ವಾರ್ತೆಗಳ ವಿವರ: ವಿಕಸನಗೊಳ್ಳುತ್ತಿರುವ ಜಾಗತಿಕ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ಪಾಲುದಾರಿಕೆಯನ್ನು ಹೊಸ ಎತ್ತರಕ್ಕೆ ಏರಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಿತ್ರ ರಾಷ್ಟಗಳಿಗೆ ಕರೆ ನೀಡಿದ್ದಾರೆ. ರಾಜಸ್ಥಾನದ ಜೋಧ್ಪುರ್ ವಾಯುಪಡೆಯ ನಿಲ್ದಾಣದಲ್ಲಿಂದು ಆಯೋಜಿಸಿದ್ದ ತರಂಗ್ ಶಕ್ತಿ ತಾಲೀಮಿನಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಸ್ಪರ್ಧೆ ಮತ್ತು ಘರ್ಷಣೆಯ ಜಗತ್ತಿನಲ್ಲಿ ಒಂದಾಗುವುದು ಮತ್ತು ಒಟ್ಟಿಗೆ ಪ್ರಗತಿ ಸಾಧಿಸುವುದು ಭಾರತದ ಗುರಿಯಾಗಿದೆ. ಶಸ್ತಾಸ್ತ್ರಗಳು ಮತ್ತು ವಿಮಾನಗಳನ್ನು ಸ್ವದೇಶದಲ್ಲಿ ಉತ್ಪಾದಿಸುವಲ್ಲಿ ಭಾರತವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ. ಲಘು ಯುದ್ಧ ವಿಮಾನಗಳು, ಸಂವೇದಕಗಳು, ರಾಡಾರ್ಗಳು ಮತ್ತು ಎಲೆಕ್ಟ್ರಾನಿಕ್ ಯುದ್ದೋಪಕರಣಗಳಂತಹ ಕ್ಷೇತ್ರಗಳಲ್ಲಿ ಭಾರತ ಸ್ವಾವಲಂಬಿಯಾಗುತ್ತಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುತ್ತಿರುವ ಜೊತೆಗೆ ಸುಮಾರು 90 ದೇಶಗಳಿಗೆ ರಕ್ಷಣಾ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದೆ. ತರಂಗ್ ಶಕ್ತಿ ಸಮರಾಭ್ಯಾಸವು ದೇಶಗಳ ಸೌಹಾರ್ದತೆಯ ಸಹಕಾರವನ್ನು ಬಲಪಡಿಸುವಲ್ಲಿ ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ದೇಶದ 3 ಸೇನಾಪಡೆಗಳ ಮುಖ್ಯಸ್ಥರು ಹಾಗೂ ವಿದೇಶಿ ವಾಯುಪಡೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಸಮರಾಭ್ಯಾಸದ ಭಾಗವಾಗಿ ಹೆಲಿಕಾಪ್ಟರ್ ಪ್ರಚಂಡ್, ಸಾರಂಗ್, ಸೂರ್ಯಕಿರಣ್ ಹಾಗೂ ಎಲ್ಸಿಎ ತೇಜಸ್ ಹೆಲಿಕಾಪ್ಟರ್ಗಳು ತಮ್ಮ ಸಾಮರ್ಥ್ಯ ಅನಾವರಣಗೊಳಿಸಿದವು. ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಹಾರಾಟಕ್ಕೆ ರಕ್ಷಣಾ ಸಚಿವರು ಸಾಕ್ಷಿಯಾದರು. ಇದೇ ವೇಳೆ ಅವರು ಎಲ್ಎಎಫ್ ಇಂಡಿಯಾ ಡಿಫೆನ್ಸ್ ಏವಿಯೇಷನ್ ಎಕ್ಸ್ಪೋಸಿಷನ್ ಐಡಿಎಎಕ್ಸ್ 24 ಅನ್ನು ಉದ್ಘಾಟಿಸಿದರು. ಇದೇ 12-14 ನಿಗದಿಯಾಗಿರುವ ಐಡಿಎಎಕ್ಸ್ನ ಈ ಆವೃತ್ತಿಯು ವ್ಯಾಪಕ ಶ್ರೇಣಿಯ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳನ್ನು ಆಯೋಜಿಸುವ ಉದ್ಯಮದಿಂದ ಅಪಾರ ಪಾಲ್ಗೊಳ್ಳುವಿಕೆಯನ್ನು ಎದುರು ನೋಡುತ್ತಿದೆ. ಭಾರತವು ಜೈವಿಕ ತಂತ್ರಜ್ಞಾನ ಆಧಾರಿತ ಜೈವಿಕ ಕ್ರಾಂತಿಯ ಉತ್ತೇಜನಕ್ಕೆ ನಾಂದಿ ಹಾಡುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಭಾರತ ಮಂಟಪ್ನಲ್ಲಿ ಇಂದು ಆಯೋಜಿಸಿದ್ದ ಗ್ಲೋಬಲ್ ಬಯೋ ಇಂಡಿಯಾ 2024 ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಂದು ಕಾಲದಲ್ಲಿ ಪಾಶ್ಚಿಮಾತ್ಯ ಜಗತ್ತಿಗೆ ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯು ಪರಿಣಾಮ ಬೀರಿದಂತೆಯೇ ಜೈವಿಕ ಕ್ರಾಂತಿಯು ಭಾರತದ ಮೇಲೆ ಪರಿಣಾಮ ಬೀರಬಹುದು ಎಂದು ಅಭಿಪ್ರಾಯಪಟ್ಟರು. ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಸ್ಟಾರ್ಟ್ಅಪ್ಗಳು, ಸಂಶೋಧಕರು, ಜೈವಿಕ ಕ್ಲಸ್ಟರ್ಗಳು, ಹೂಡಿಕೆದಾರರು, ಅಂತಾರಾಷ್ಟೀಯ ಸಂಸ್ಥೆಗಳು, ನೀತಿ ನಿರೂಪಕರು ಮತ್ತು ಉದ್ಯಮದ ಪ್ರಮುಖರು ಸೇರಿದಂತೆ ವಿವಿಧ ಘಟಕಗಳಿಗೆ ಗ್ಲೋಬಲ್ ಬಯೋ ಇಂಡಿಯಾ ಸಮಾವೇಶವು ವ್ಯಾಪಾರ ಜಾಲತಾಣ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. 30 ಹೆಚ್ಚು ದೇಶಗಳಿಂದ 500 ಹೆಚ್ಚು ಪ್ರದರ್ಶನಗಳೊಂದಿಗೆ ಈ ಸಮಾವೇಶವು ನವೀನ ಆಲೋಚನೆಗಳು ಮತ್ತು ಪಾಲುದಾರಿಕೆಗಳನ್ನು ಉತ್ತೇಜಿಸಲು ಸಹಕಾರಿಯಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ಹೇಳಿದರು. ಗ್ಲೋಬಲ್ ಬಯೋ ಇಂಡಿಯಾ 2024 ದೇಶದ ಜೈವಿಕ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಅವಕಾಶಗಳನ್ನು ಜಗತ್ತಿಗೆ ಪ್ರದರ್ಶಿಸುವ ಜೈವಿಕ ತಂತ್ರಜ್ಞಾನದ ಮಧ್ಯಸ್ಥಗಾರರ ಪ್ರಮುಖ ಅಂತಾರಾಷ್ಟೀಯ ಸಮಾವೇಶವಾಗಿದೆ. ಭಾರತವು ಇಂದು ಒಡಿಶಾ ಕರಾವಳಿಯ ಪರೀಕ್ಷಾ ಕೇಂದ್ರದಿಂದ ಲಂಬ ಉಡಾವಣಾ ಕಿರುಶ್ರೇಣಿಯ ಮೇಲ್ಮೈಯಿಂದ ಮೇಲ್ಮೈ ವಾಯು ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಸ್ಥಳೀಯವಾಗಿ ನಿರ್ಮಿಸಲಾದ ಅಲ್ಪಶ್ರೇಣಿಯ ಮೇಲ್ಮೈಯಿಂದ ಮೇಲ್ಮೈ ವಾಯು ಕ್ಷಿಪಣಿಯನ್ನು ಇಂದು ಮಧ್ಯಾಹ್ನ ಒಡಿಶಾದ ಕರಾವಳಿಯ ಬಾಲಸೋರ್ ಜಿಲ್ಲೆಯ ಚಂಡೀಪುರದಲ್ಲಿರುವ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನ ಲಾಂಚ್ ಪ್ಯಾಡ್ನಿಂದ ಪರೀಕ್ಷಾರ್ಥ ಉಡಾವಣೆ ಮಾಡಲಾಯಿತು. ಈ ಪರೀಕ್ಷೆಯನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ಡಿಒ ಮತ್ತು ಭಾರತೀಯ ನೌಕಾಪಡೆ ಜಂಟಿಯಾಗಿ ನಡೆಸಿವೆ. ಕ್ಷಿಪಣಿ ಪರೀಕ್ಷೆಯು ಎಲ್ಲ ಅಗತ್ಯ ಕಾರ್ಯಕ್ಷಮತೆಯ ನಿಯತಾಂಕಗಳನ್ನು ಪೂರೈಸಿವೆ ಎಂದು ವರದಿಯಾಗಿದೆ. ಈ ಕ್ಷಿಪಣಿಯು ಕಡಲ ಬೆದರಿಕೆಗಳು ಒಳಗೊಂಡಂತೆ ವಿವಿಧ ವೈಮಾನಿಕ ಬೆದರಿಕೆಗಳನ್ನು ನಿವಾರಿಸಲು ವಿನ್ಯಾಸಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಸಂವಾದ ನಡೆಸಿದರು. ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕ ವಿಜೇತರಾದವರು ಮತ್ತು ಭಾಗವಹಿಸಿದ್ದವರನ್ನು ಇದೇ ವೇಳೆ ಅಭಿನಂದಿಸಿದರು. ಪ್ಯಾರಾಲಿಂಪಿಕ್ಸ್ನಲ್ಲಿ 7 ಚಿನ್ನ, 9 ಬೆಳ್ಳಿ ಮತ್ತು 13 ಕಂಚಿನ ಪದಕಗಳನ್ನು ಒಳಗೊಂಡಂತೆ 29 ಪದಕಗಳನ್ನು ಗೆಲ್ಲುವ ಮೂಲಕ ಭಾರತ ಅತ್ಯುತ್ತಮ ಪ್ರದರ್ಶನ ತೋರಿದೆ. ಸಂವಾದದಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ಭಾರತದ ಪ್ಯಾರಾಲಿಂಪಿಕ್ ಸಮಿತಿ ಅಧ್ಯಕ್ಷ ದೇವೇಂದ್ರ ಜಜಾರಿಯಾ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಸಿಪಿಐಎಂ ಹಿರಿಯ ನಾಯಕ ಸೀತಾರಾಮ್ ಯೆಚೂರಿ ಇಂದು ನಿಧನ ಹೊಂದಿದ್ದಾರೆ. 72 ವರ್ಷ ವಯಸ್ಸಿನ ಅವರು ಕಳೆದ ಕೆಲ ದಿನಗಳಿಂದ ನ್ಯುಮೋನಿಯಾದಿಂದ ಬಳಲುತ್ತಿದ್ದು ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಸೀತಾರಾಮ್ ಯೆಚೂರಿ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸೀತಾರಾಮ್ ಯೆಚೂರಿ ಅವರ ಆಸೆಯಂತೆ ಅವರ ದೇಹವನ್ನು ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸಲಾಗುವುದು ಎಂದ ಅವರ ಕುಟುಂಬದ ಮೂಲಗಳು ತಿಳಿಸಿವೆ. ಹರಿಯಾಣದಲ್ಲಿ ಏಕಹಂತದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ 3ನೇ ಮತ್ತು ಅಂತಿಮ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದು ಸಂಜೆ ಕೊನೆಗೊಂಡಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಹರಿಯಾಣದಲ್ಲಿ ನಾಮಪತ್ರ ಹಿಂಪಡೆಯಲು ಇದೇ 16 ಕೊನೆಯ ದಿನವಾಗಿದೆ. 90 ಸದಸ್ಯ ಬಲದ ಹರಿಯಾಣ ವಿಧಾನಸಭೆಗೆ ಅಕ್ಟೋಬರ್ 5 ಮತದಾನ ನಡೆಯಲಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 3ನೇ ಹಂತದ ನಾಮಪತ್ರಗಳ ಪರಿಶೀಲನೆ ನಾಳೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಇದೇ 17 ಕೊನೆಯ ದಿನವಾಗಿದೆ. ಈ ಹಂತದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಿಗೆ ಅಕ್ಟೋಬರ್ 1 ಮತದಾನ ನಡೆಯಲಿದೆ. ಆಯುಷ್ ಸಚಿವಾಲಯವು ವಿಶೇಷ ಅಭಿಯಾನ 3.0 ಅಡಿಯಲ್ಲಿ 1,300ಕ್ಕೂ ಹೆಚ್ಚು ಸಾರ್ವಜನಿಕ ಕುಂದುಕೊರತೆಗಳನ್ನು ಪರಿಹರಿಸಿದೆ. ಈ ಅಭಿಯಾನವು ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆಯನ್ನು ಸುಧಾರಿಸುವ ಮತ್ತು ನಿರ್ವಹಿಸುವ ಗುರಿಯನ್ನು ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. 187 ಸಾರ್ವಜನಿಕ ಕುಂದುಕೊರತೆಗಳ ಮೇಲ್ಮನವಿಗಳು ಸೇರಿದಂತೆ ವಿವಿಧ ಬಾಕಿ ಇರುವ ಸಮಸ್ಯೆಗಳನ್ನು ವಿಲೇವಾರಿ ಮಾಡಿದೆ. ಸಚಿವಾಲಯವು ಈಗ ವಿಶೇಷ ಅಭಿಯಾನ 4.0ಗಾಗಿ ಸಜ್ಜಾಗಿದೆ. ಮುಂಬರುವ ಅಭಿಯಾನದ ಅಡಿಯಲ್ಲಿ ಆಯುಷ್ ಸಚಿವಾಲಯವು ತನ್ನ ಎಲ್ಲ ಅಧಿಕಾರಿಗಳಿಗೆ ನಿರ್ವಹಿಸುವ ಪ್ರತಿಜ್ಞೆಯ ಮೂಲಕ ಸ್ವಚ್ಛ ಮತ್ತು ತ್ಯಾಜ್ಯ ಮುಕ್ತ ಭಾರತವನ್ನು ಉತ್ತೇಜಿಸುತ್ತದೆ. ಚೀನಾದಲ್ಲಿ ನಡೆಯುತ್ತಿರುವ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಭಾರತದ ಪುರುಷರ ತಂಡ 3-1 ಗೋಲುಗಳ ಅಂತರದಿಂದ ಕೊರಿಯಾ ವಿರುದ್ದ ಜಯಗಳಿಸಿದೆ. ಈ ಮೂಲಕ ಭಾರತ ಅಜೇಯವಾಗಿ ಉಳಿದಿದೆ. ನಾಯಕ ಹರ್ಮನ್ಪ್ರೀತ್ ಸಿಂಗ್ 2 ಗೋಲು ಗಳಿಸಿದರೆ ಅರಯಜೀತ್ ಸಿಂಗ್ ಹುಂಡಾಲ್ 1 ಗೋಲು ಗಳಿಸುವ ಮೂಲಕ ಪಂದ್ಯದ ಗೆಲುವಿಗೆ ಕಾರಣರಾದರು. ನಿನ್ನೆ ನಡೆದ ಮಲೇಷ್ಯಾದ ವಿರುದ್ದದ ಪಂದ್ಯದಲ್ಲಿ 8-1 ಗೋಲುಗಳಲ್ಲಿ ಜಯಗಳಿಸಿದ್ದ ಭಾರತ ಈಗಾಗಲೇ ಸೆಮಿಫೈನಲ್ಗೆ ಅರ್ಹತೆ ಗಳಿಸಿದೆ. ಮಹಿಳೆಯರ ಕ್ರಿಕೆಟ್ಗೆ ಉತ್ತೇಜನ ನೀಡುವ ಮಹತ್ವದ ಕ್ರಮವಾಗಿ 19 ವರ್ಷದೊಳಗಿನ ಮಹಿಳಾ ಟಿ20 ಏಷ್ಯಾಕಪ್ ಆರಂಭಿಸಲು ಏಷ್ಯನ್ ಕ್ರಿಕೆಟ್ ಮಂಡಳಿ ಅನುಮೋದನೆ ನೀಡಿದೆ. ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆದ ಏಷ್ಯನ್ ಕ್ರಿಕೆಟ್ ಕಾರ್ಯಕಾರಿ ಮಂಡಳಿಯ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಪ್ರತಿ 2 ವರ್ಷಗಳಿಗೆ ಒಮ್ಮೆ 19 ವರ್ಷದೊಳಗಿನ ಮಹಿಳೆಯರ ಟಿ20 ಏಷ್ಯಾಕಪ್ ಪಂದ್ಯಾವಳಿ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಸೆನ್ಸೆಕ್ಸ್ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1,439 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 82,926 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 395 ಅಂಕಗಳು ಏರಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 25,313 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 83.95 ರೂಪಾಯಿಯಷ್ಟಾಗಿದೆ. ದೇಶದ ಪೂರ್ವ ಪಶ್ಚಿಮ ಈಶಾನ್ಯ ಮತ್ತು ಮಧ್ಯಭಾಗದ ಪ್ರದೇಶಗಳಲ್ಲಿ ಮುಂದಿನ 4 ದಿನ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 24 ಗಂಟೆಗಳಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ ಮತ್ತು ಉತ್ತರ ಪ್ರದೇಶದಲ್ಲಿ ಧಾರಾಕಾರ ಮಳೆ ಸುರಿಯುವ ನಿರೀಕ್ಷೆ ಇದೆ. ಹಾಗೆಯೇ ಬಿಹಾರ, ಒಡಿಶಾ, ಜಾರ್ಖಂಡ್, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಮತ್ತು ತ್ರಿಪುರಾದಲ್ಲಿ ನಾಳೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತರಂಗ್ ಶಕ್ತಿ ಸಮರಾಭ್ಯಾಸ, ಪಾಲುದಾರಿಕೆ ಬಲಿಷ್ಠಗೊಳಿಸಲು ಮಿತ್ರ ರಾಷ್ಟಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ. ಬಯೋ ಇಂಡಿಯಾ 2024 ಸಮಾವೇಶ, ಜೈವಿಕ ತಂತ್ರಜ್ಞಾನ ಆಧಾರಿತ ಜೈವಿಕ ಕ್ರಾಂತಿಗೆ ಭಾರತ ನಾಂದಿ, ಸಚಿವ ಡಾ ಜಿತೇಂದ್ರ ಸಿಂಗ್. ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದ ಭಾರತೀಯ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ಸಂವಾದ. ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ ಕೊರಿಯಾ ವಿರುದ್ದ ಭಾರತಕ್ಕೆ ಭರ್ಜರಿ.